ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ವಿಜಯಪುರದ ದರ್ಬಾರ್ ಹೈಸ್ಕೂಲಿನ ಮೈದಾನದೊಳಗೆ ಸೆಪ್ಟೆಂಬರ್ 2, 3, 4 ಈ ಮೂರು ದಿವಸ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳದ ಬಗ್ಗೆ ಕೃಷಿ ಮಹಾವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರ ಬೆಳ್ಳಿಯವರು ಕೆಲವೊಂದಿಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಅವರು ಹೇಳೋದನ್ನು ನಾವೀಗ ಕೇಳೋಣ. ರೈತ ಬಾಂಧವರೇ ನಮಸ್ಕಾರ. ದಿನಾಂಕ 2-4 ಸೆಪ್ಟೆಂಬರ್ 2022 ಒಟ್ಟು 3 ದಿನಗಳ ಕಾಲ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಕೃಷಿ ಮೇಳವನ್ನ ಯುಎಸ್ ಕಮ್ಯುನಿಕೇಶನ್ ಇವರ ಸಹಯೋಗದೊಂದಿಗೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ, ಕೃಷಿ ಮಹಾವಿದ್ಯಾಲಯ ವಿಜಯಪುರ, ದ್ರಾಕ್ಷಿ ಬೆಳೆಗಾರರ ಸಂಘ, ಕೃಷಿ ಪರಿಕರ ಮಾರಾಟಗಾರರ ಸಂಘ, ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಕಾರದೊಂದಿಗೆ ಈ ಮೇಳವನ್ನ ಆಯೋಜಿಸಲಾಗಿದೆ. ಈ ಮೇಳದ ವಿಶೇಷತೆಗಳೇನಪ್ಪಾ ಅಂತಂದ್ರೆ, ಇವತ್ತು ನಿರಂತರವಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜಿಲ್ಲೆಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಮತ್ತು ಮುಂಗಾರು ಹಂಗಾಮಿನಲ್ಲಿ ರೈತ ಬಾಂಧವರು ಹೆಚ್ಚಿನ ಕ್ಷೇತ್ರದಲ್ಲಿ ತೊಗರಿಯನ್ನು ಬೆಳೀತಿದ್ದಾರೆ, ಸೂರ್ಯಕಾಂತಿಯನ್ನು ಬೆಳೀತಾ ಇದ್ದಾರೆ ಮತ್ತು ಹಿಂಗಾರಿ ಹಂಗಾಮಿನಲ್ಲಿ ಕಡಲೆ, ಜೋಳ ಇನ್ನಿತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮತ್ತು ಇತ್ತೀಚೆಗೆ ಬೆಳೆಗಾರರು ಜಿಲ್ಲೆಯಲ್ಲಿ ಅಜ್ವಾನ್ ಬೆಳೆಯನ್ನು ಬೆಳೀಲಿಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇವೆಲ್ಲ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕೃಷಿ ಮೇಳದಲ್ಲಿ ಬರ್ತಕ್ಕಂತಹ ರೈತರಿಗೆ ವಿವಿಧ ನೂತನ ತಳಿಯ ಬೀಜಗಳಿರ್ಬೋದು, ಗೊಬ್ಬರಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಕಳೆನಾಶಕಗಳಿರ್ಬೋದು, ಸಾವಯವ ಕೃಷಿ ಪರಿಕರಗಳಿರ್ಬೋದು, ಇವೆಲ್ಲವೂ ಕೂಡ ಒಂದೇ ಸೂರಿನಲ್ಲಿ ಅವರಿಗೆ ಸಿಗೋದ್ರ ಜೊತೆಗೆ ಅಗತ್ಯವಾದಂತಹ ತಾಂತ್ರಿಕ ಮಾಹಿತಿಯೂ ಕೂಡ ಸಿಗಲಿದೆ. ಇಲ್ಲಿ ವಿಶೇಷ ಗೋಷ್ಠಿಗಳನ್ನು ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಜಿಲ್ಲೆ ನೀರಾವರಿ ಕ್ಷೇತ್ರಕ್ಕೆ ಒಳಪಟ್ಟಿರೋದ್ರಿಂದ ಕಬ್ಬನ್ನು ಕೂಡ ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಬೆಳೀತಾ ಇದ್ದಾರೆ ಮತ್ತು ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಹೈನುಗಾರಿಕೆಗೂ ಕೂಡ ವಿಪುಲವಾದಂತಹ ಅವಕಾಶಗಳಿವೆ. ಈ ಹಿನ್ನೆಲೆಯಲ್ಲಿ ರೈತ ಬಾಂಧವರಿಗೆ 100 ಟನ್ ಕಬ್ಬಿನ ಉತ್ಪಾದನೆಯನ್ನು ಹೇಗೆ ಮಾಡಬೇಕು, ಅಜ್ವಾನ್ ಬೇಸಾಯವನ್ನ ಹೇಗೆ ಮಾಡಬೇಕು ಮತ್ತು ಈ ಒಂದು ನಮ್ಮ ಜಿಲ್ಲೆ ತೋಟಗಾರಿಕೆ ಬೆಳೆಗಳಿಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಉತ್ಕೃಷ್ಟ ಗುಣಮಟ್ಟದ ದ್ರಾಕ್ಷಿಯನ್ನ, ದಾಳಿಂಬೆಯನ್ನ, ಲಿಂಬೆಯನ್ನ ಇಲ್ಲಿ ಬೆಳೆಯಲಾಗ್ತಾ ಇದೆ. ಇವುಗಳಿಗೆ ಬರ್ತಕ್ಕಂತಹ ಅನೇಕ ರೋಗಗಳು, ಕೀಟಗಳು ಮತ್ತು ಸಮಗ್ರ ನಿರ್ವಹಣೆಯ ಬಗ್ಗೆನೂ ಕೂಡ ವಿಜ್ಞಾನಿಗಳಿಂದ ಚಿಂತನೆ ನಡೆಯಲಿದೆ. ಆ ಒಂದು ಹಿನ್ನೆಲೆಯೊಳಗೆ ರೈತ ಬಾಂಧವರಿಗೆ ಬರುವ 3 ದಿನಗಳ ಕಾಲ ಈ ಕೃಷಿ ಮೇಳದಲ್ಲಿ ಎಲ್ಲಾ ಮಾಹಿತಿಯೂ ಸಿಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ ಕಾರಣ ಜಿಲ್ಲೆಯ ಎಲ್ಲ ರೈತ ಬಾಂಧವರು, ತಾವಲ್ಲದೆ ಸುತ್ತಮುತ್ತಲಿನ ರೈತ ಬಾಂಧವರಿಗೆ ಈ ಒಂದು ವಿಷಯವನ್ನು ತಿಳಿಸಿ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಪಡೆದು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯ್ ಸಿಹಿ ಮಾಡ್ಕೋ. ಗಂಗೆನ ಯಾರವಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋ ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಹೈನುಗಾರಿಕೆಯಲ್ಲಿ ಒಳ್ಳೆ ಇಳುವರಿ ಪಡೆಯಲು ಹೊಸ ತಂತ್ರಜ್ಞಾನಗಳ ಬಳಸುವಿಕೆ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಜೇಂದ್ರ ಕುಲಕರ್ಣಿ. ತಜ್ಞವಾಣಿ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಈ ನನ್ನ ಜೊತೆಗೆ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರದರ. ಇವರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎನಿಮಲ್ ಸೈನ್ಸ್ ವಿಭಾಗದಲ್ಲಿ ವಿಜ್ಞಾನಿಗಳಿಗೆ ಕೆಲಸ ಮಾಡಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಪಾಟೀಲ್ ಅವರೇ. ನಮಸ್ಕಾರ ಸರ್. ಇವೊಂದು ಹೈನುಗಾರಿಕೆ ಒಳಗ ಒಳ್ಳೆ ಇಳುವರಿ ತೊಗೊಳ್ಬೇಕು ಅಂತಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಮ್ಮ ರೈತರು ಅಳವಡಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಯಾವ್ಯಾವ ತಂತ್ರಜ್ಞಾನಗಳದವ, ಅದರೊಳಗೆ ವಿಶೇಷವಾಗಿ ಹೈಡ್ರೋಫೋನಿಕ್ಸ್ ಒಂದು ತಂತ್ರಜ್ಞಾನ ಇದೆಲ್ಲ, ಅದನ್ನ ಅಳವಡಿಸಿಕೊಂಡು ಯಾವ ರೀತಿ ಒಂದು ಹೈನುಗಾರಿಕೆಯಲ್ಲಿ ಒಳ್ಳೆ ಇಳುವರಿ ತೊಗೊಳಿಕ್ಕೆ ಬರುತ್ತೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ ಮಂಜುನಾಥ್ ಅವರೇ, ಈ ಹೈಡ್ರೋಫೋನಿಕ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ, ಮತ್ತಿದು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೋಡ್ಲಿಕ್ಕೆ ಈ ಮಾಡಲ್ ಸಿಗ್ತದೆ ಹೆಂಗಂತ ಸ್ವಲ್ಪ ಹೇಳ್ರಿ. ನಮ್ಮ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಮಾಡಲ್ ಇದೆ, ನೀವು ಬಂದು ನೋಡಿಕೊಂಡು ಹೋಗ್ಬಹುದು. ಏನ್ ಸರಿದ್ರಿಗೆ ಏನ್ ತಂತ್ರಜ್ಞಾನ ಚೆನ್ನಾಗಿದೆ ಅವರಲ್ಲಿ ಯಾಕೆ ತರಿಸ್ಕೋಬೇಕು, ನಾವೇ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡ್ರು ಮಾಡಿಕೋಬಹುದು. ಯಾರು ಮಾಡ್ಕೋಬಹುದು? ಹೌದು, ಮಾಡಿಕೊಳ್ಬಹುದು. ಅದ್ರಾಗ ನೀವೇ ಒಂದು ಇವೇನು PVC ಪೈಪ್ಗಳು ಅವನ್ನೆಲ್ಲ ಜೋಡಣೆ ಮಾಡಿಕೊಳ್ಳೋದು, ಮೇಲೆ ಒಂದು ಹಸಿರು ಪರದೆ ಒದಿಸೋದು, ಅದ್ರ ಮೇಲೆ ಫಾಗರ್ಸ್ಗಳನ್ನೆಲ್ಲ ಬೇರೆ ಬೇರೆ ಕಡೆ ತಗೊಂಡು ಬಂದು ಜೋಡಣೆ ಮಾಡಿಕೋಬಹುದು. ಆಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಕಂಡಿತಪ್ಪ ಅಂದ್ರೆ, ಮೊದಲೆಲ್ಲ ಈ ರಾಫ್ ಹೆಚ್ ಮೋಟರ್ ನಡೆಸಬೇಕಂದ್ರೆ ಕರೆಂಟ್ ಬೇಕಾದ್ರು, ಬಟ್ ಈಗ ನಮ್ಮ ಗುಲ್ಬರ್ಗದಲ್ಲೇ ಒಬ್ಬ ಪ್ರಗತಿಪರ ರೈತರು, ಸರ್ ಇದು ಕರೆಂಟು 89% ಇರ್ತದೆ ನಮ್ಮ ಹಳ್ಳಿ ಊರಿನಾಗ, ಹಿಂಗಾಗಿ ನಾ ಸೋಲಾರ್ಲಿಂದನೇ ನಾನು ಹೈಡ್ರೋಪೋನಿಕ್ಸ್ ಮಾಡ್ತೇನೆ, ಅಂದ್ರೆ AC ಮೋಟರ್ಲಿಂದ DC ಮೋಟರ್ ಕನ್ವರ್ಟ್ ಮಾಡಿ ನಾ ಸೋಲಾರ್ಲಿಂದನೇ ರನ್ ಮಾಡ್ತೇನೆ. ಅದನ್ನು ಕೂಡ 30,000 ರೂಪಾಯಿ ಕೈಗೆಟಕುವ ದರದಲ್ಲಿ ಸಿಗ್ತಾ ಇದೆ. ಆ ಸೋಲಾರ್ಲಿಂದ ಹೈಡ್ರೋಪೋನಿಕ್ಸ್ ಘಟಕ ರನ್ ಮಾಡಬಹುದು. ಇಲ್ಲ ನಾ ಸೋಲಾರ್ಲಿಂದ ರನ್ ಮಾಡ್ತೀನಿ, PVC ಪೈಪ್ಗಳನ್ನೆಲ್ಲ ತಗೊಂಡು ಬಂದ ಜೋಡಣೆ ಮಾಡ್ಕೊಂಡ್ರೆ ಅದು 20,000 ರೂಪಾಯಿ ಆಗುತ್ತೆ, ಇವನು ಮಾಡಬಹುದು. ಅದೇನು ದೊಡ್ಡದೇನಲ್ಲ. ಇದು ಏನಿದ್ರ ಲಾಭ ಅಂತ ಕೇಳಬಹುದು. ಈಗ ಏನಂತ, ನಾವು ಮೆಕ್ಕೆಜೋಳ ಹೊಲದಾಗ ಬೆಳಿತೀವಿ, ಸಾಂಪ್ರದಾಯಿಕ ಪದ್ಧತಿಯಾಗ ನಾವು ಮೆಕ್ಕೆಜೋಳ ಬೆಳಿತಿರ್ತೀವಿ. ಯಾವುದೇ ಒಂದು ಹೈನುಗಾರಿಕೆ ಮಾಡಬೇಕು, ಕುರಿ ಸಾಕಣೆ ಮೊದಲು ಮೆಕ್ಕೆಜೋಳ. ಯಾಕಂತಂದ್ರೆ ಅದ್ರಾಗ ನೀರಿನ ಅಂಶ ಆಯ್ತು, ಹುಲ್ಲುನ ಹೆಚ್ಚು ಸಿಗುತ್ತೆ, ಇಳುವರಿ ಹೆಚ್ಚು ಮಾಡುವಂತ ಒಂದು ಅಂಶ ಜಾಸ್ತಿ ಇರ್ತದೆ. ಅದ್ರ ನಾವೇನು ಪ್ರೊಪೋನಿಕ್ ಆಸಿಡ್ ಅಂತ ಕರಿತೀವಿ, ಅದು ಸಕ್ಕರೆ ಅಂಶ ಜಾಸ್ತಿ ಇರ್ತದೆ, ಹಿಂಗಾಗಿ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಅದು ಎಷ್ಟು ದಿನ ಬೆಳೀತದೆ ನಮ್ಮ ಮೆಕ್ಕೆಜೋಳ ನಾವು ಹೊಲದಾಗ ಬೆಳೆದಾಗ 65-70 ದಿನ, ಕೆಲವೊಂದು ಟೈಮ್ 90 ದಿನ ಆಗುತ್ತದೆ ಮೇವಿಗಾಗಿ ಬೆಳೆದಾಗ. ಬಟ್ ಇದರಲ್ಲಿ 8-10 ದಿನದೊಳಗನೆ ಮೇವು ಬೆಳೀತದೆ. 8-10 ದಿನದೊಳಗನೆ ತಿನ್ನಿಸಬಹುದು. ಬಟ್ ಇನ್ನೂ ಒಂದ್ ಏನಂತಂದ್ರೆ, ನಾವು ಒಂದು ಟ್ರೇ, ನಾನು ನಿಮ್ಗೆ ಹೇಳಿದೆ, ನಿಮ್ಗೆ 72 ಟ್ರೇ ಇರ್ತಾವ. ಟ್ರೇ ಸೈಜ್ ಎಷ್ಟು? ಟ್ರೇ ಸೈಜ್ ಅದೇನಲ್ಲ ಅಂತಂದ್ರೆ, ಅದು 2 ಫೀಟ್ ಉದ್ದ, 1 ಫೀಟ್ ಅಗಲ ಇರ್ತದೆ. ಇಷ್ಟರಲ್ಲಿ ಎಷ್ಟು ಹುಲ್ಲು ಮಾಡ್ಲಿಕ್ಕೆ? 72 ಟ್ರೇ ಇರ್ತಾವ. ನಾವು ಒಂದು ಟ್ರೇ ಇದ್ದಾಗ 1/2 kg ಮೆಕ್ಕೆಜೋಳದ ಬೀಜ ಆಯ್ತು, ಗೋಧಿ ಆಯ್ತು, ಬಾರ್ಲಿ ಆಯ್ತು, ಓಟ್ಸ್ ಆಯ್ತು, ಇವನ್ನೆಲ್ಲ ನಾವು ಇದರಲ್ಲಿ ಉಪಯೋಗಿಸುವಂತ ಮೇವಿಗಾಗಿ ಬೆಳೆಸುವಂತ ಬೀಜಗಳು. ಬೀಜಗಳು ಅಂದ್ರೆ 72 ಬೇರೆ ಬೇರೆ ಹಾಕ್ಬಹುದು. ಬೇರೆ ಬೇರೆ ಹಾಕ್ಬಹುದು. ಸರ್ವೇ ಸಾಮಾನ್ಯವಾಗಿ ಜನರು ಜಾಸ್ತಿ ಬೆಳೆದಪ್ಪ ಅಂದ್ರೆ ಮೆಕ್ಕೆಜೋಳದ್ದೇ. ಅಲ್ಲ ಸರ್, ನಾನು ಅದನ್ನು ಮೆಕ್ಕೆಜೋಳ ಒಂದೇ ಬೆಳೆ ಬದಲು ಬೇರೆ ಎಲ್ಲ ಹಾಕಿದ್ರೆ ಪೋಷಕಾಂಶಗಳು ಸಿಗ್ತಾ ಇರ್ತಾವ. ಪೂರಕ ಹಾರಿದು ಕಂಪ್ಲೀಟ್ ಆಗಿ ನಾವು ರಿಪ್ಲೇಸ್ಮೆಂಟ್ ಮಾಡಕ್ ಬರಂಗಲ್ಲ. ಹೊಲದಾಗ ನಾವು ಬೆಳೆದ್ರು ಅದನ್ನ ಬಿಟ್ಟು ಸಾಧ್ಯನಿಲ್ಲ. ಅದ್ರ ಜೊತೆಗೆ ಇದು, ಅದ್ರ ಜೊತೆಗೆ ಒಂದು ಪೂರಕ ಆಹಾರ, ಸಪ್ಲಿಮೆಂಟರಿ ಫಾರ್ಡರ್ ಅಂತ, ಸಪ್ಲಿಮೆಂಟರಿ ಫೀಡ್ ಅಂತ ಕರಿಬಹುದು. ಯಾಕಂದ್ರೆ ಹೈನುಗಾರಿಕೆದ ಮೊದಲ ಉದ್ದೇಶ ಏನಂದ್ರೆ, ಖರ್ಚು ಕಡಿಮೆ ಮಾಡಿದಂಗೆಲ್ಲ ನಿಮ್ದು ಲಾಭ ಜಾಸ್ತಿ ಆಗುತ್ತೆ. ಹೌದು, ಯಾವುದೇ ಒಂದು ಮುಖಾಂತರ ನೀವು ಕಡಿಮೆ ಖರ್ಚು ಮಾಡ್ಬೇಕು, ನೀವು ಖರ್ಚನ್ನ ಕಡಿಮೆ ಮಾಡಿಕೊಂಡ್ ಹೋಗ್ಬೇಕು. ಅದು ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗುತ್ತಿದ್ರಾಗ. ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂತ ನಿಮಗೆ ಫಾರ್ಡರ್, ಗ್ರೀನ್ ಫಾರ್ಡರ್, ಹಸಿರು ಮೇವಿನ ಇರುತ್ತಲ್ಲ ಬ್ಯಾಸಿಗೆ ಕಾಲದಲ್ಲಿ, ಮತ್ತೆ ಬರಗಾಲ ಸನ್ನಿವೇಶ ತಿನ್ನೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗಲಾರ್ದಂಗ್ ನೋಡಿಕೊಳ್ಳಕ ಒಂದು ವರದಾನ ಇದು. ಅಲ್ಲ ಸರ್, ಮತ್ತೆ ಟ್ರೇದಾಗ ಬೀಜ ಹಾಕ್ಬೇಕಂತಂದ್ರೆ ಮಣ್ಣಿಲ್ಲಂದ್ರೆ ಬೆಳೀತದೆ ಹೆಂಗದು? ಅದನ್ನೇ ಈಗ ಟ್ರೇದಾಗ ನೀವು ಅರ್ಧ ಕೆಜಿ ಮೆಕ್ಕೆಜೋಳದ ಬೀಜ ಹಾಕಿದ್ರೆ, ಹೌದು ಅರ್ಧ ಕೆಜಿ ಮೆಕ್ಕೆಜೋಳದ ಬೀಜ ಹಾಕಿದಾಗ ನಾನು ಹೇಳಿದೆ ನಿಮ್ಗೆ ಆ ಫಾಗರ್ಸ್ ಇರ್ತಾವ, ಆಫ್ ಹೆಚ್ ಪಿ ಮೋಟರ್ಲಿಂದ ಫಾಗರ್ಸ್ ಮುಖಾಂತರ ನೀರು ಪ್ರತಿ ಒಂದು ಅರ್ಧ ಗಂಟೆಗೊಮ್ಮೆ 20 ಸೆಕೆಂಡ್ ನೀರು ಚಿಮುಕಿಸ್ತಿರ್ತದ. ಅಂದ್ರೆ ಫಿಕ್ಸ್ ಆಗಿಬಿಡ್ತದೆ? ಫಿಕ್ಸ್ ಏನದು, ಅದಕ್ಕೆ ಟೈಮರ್ ಅಳವಡಿಸಿರ್ತಾರ ಅವರು, ಅದನ್ನ ಅಳವಡಿಸಿರ್ತಾರ. ಫಾಗರ್ ಬೀಜ ಟ್ರೇದ ಹಾಕ್ಬಿಡ್ತೀವಿ, ಟ್ರೇದಲ್ಲಿ 20 ನಿಮಿಷಕ್ಕೆ ಒಂದ್ಸಲ ನೀರು ಬೀಳ್ತದೆ. ನೀರು ಇಪ್ಪತ್ತು ಅರ್ಧ ಗಂಟೆಗೊಮ್ಮೆ 20 ಸೆಕೆಂಡ್ ಆ ಫಾಗರ್ಸ್ ಮುಖಾಂತರ, ಫಾಗರ್ಸ್ ಅಂದ್ರೆ ಸ್ಪ್ರಿಂಕ್ಲರ್ಸ್ ಕರೆಕ್ಟ್, ಅದ್ರ ಮುಖಾಂತರ ನೀರು ಬಿಡ್ತಾ ಇರ್ತದೆ. ಆ ನೀರು ಬಿಡೋದಕ್ಕನೆ ಅದು ಮೇವು ಬೆಳೀತದ. ಬೆಳಿಲಿಕ್ಕೆ ಮೀಡಿಯಂ ಬೇಕಲ್ಲ ಮೀಡಿಯಂ, ಅದನ್ನ ಹೇಳ್ತಾ ಇದೀನಿ. ಫಸ್ಟ್ ಗೆ ನಾವು ಒಂದು ಬಿಂದನ ಟ್ರೇ ಇಡೋದಕ್ಕಿಂತ ಮುಂಚೆ ಆ ಮೆಕ್ಕೆಜೋಳದ ಬೀಜನ ಏನ್ ಮಾಡಬೇಕು, ಬಕೆಟ್ನಲ್ಲಿ ನೀರನ್ನ ನೆನೆಡ್ಬೇಕು. ಅದನ್ನ ಒಂದು ದಿನ ನೆನೆಟ್ರಿ. ಸೆಕೆಂಡ್ ದಿನ ಏನ್ ಮಾಡ್ಬೇಕು, ಆ ನೆನೆಟ್ಟಂತ ಬೀಜಗಳನ್ನ ಗೋಣಚೀಲದಾಗ ಹಾಕಿ ಕಟ್ಟಿಡ್ಬೇಕು. ಮೂರನೇ ದಿನ ಏನ್ ಮಾಡ್ಬೇಕು, ಆ ಟ್ರೇದಾಗ ಹಾಕ್ಬೇಕು. ಅಂದ್ರೆ ಒಟ್ಟು 8 ದಿನದಲ್ಲಿ ಮೂರನೇ ದಿನ ಒಂದು ಟ್ರೇ ಒಂದು ಘಟಕದಾಗ, 4, 5, 6, 8 ದಿನಕ್ಕೆ ಬರೋದ್ರಾಗನೆ ನಾವು ಒಂದು 1/2 ಕೆಜಿ ಮೆಕ್ಕೆಜೋಳದ ಬೀಜ ಏನ್ ಹಾಕಿರ್ತೀವಿ, ಅದು 1/2 ಕೆಜಿ ಮೆಕ್ಕೆಜೋಳದ ಬೀಜದಿಂದ 2.5-3 ಕೆಜಿ ಮೇವು ಬೆಳೀತದ. ಅಂದ್ರೆ 1 ಕೆಜಿದಿಂದ 5-6 ಪಟ್ಟು, ಅಂದ್ರೆ 5 ಕೆಜಿಲಿಂದ 6 ಕೆಜಿ ಮೆಕ್ಕೆಜೋಳದ ಹಸಿರು ಮೇವನ್ನು ನಾವು ಪಡ್ಕೋಬಹುದು. ಬರೀ 8 ದಿನದಾಗನೆ ಆ ಘಟಕದಾಗ ಮತ್ತೊಂದ್ಸಲ ಹಾಕ್ಬಿಡುದು, ಮತ್ತೊಂದು ಬರೀ ಹಾಕ, ಅದು ಚಾಪೆ ಆಗುತ್ತೆ, ಫಾರ್ಮ್ ಆಗಿಬಿಟ್ಟಿರ್ತದೆ ಕೆಳಗಡೆ ಬೇರುಗಳನ್ನ ಚಾಪೆ ಟೈಪ್ ಫಾರ್ಮ್ ಆಗಿರ್ತದ. ಆ ಚಾಪೆನ ಸಣ್ಣ ಕತ್ತರಿಸಿ ಆ ದನಗಳಿಗೆ ಕೊಟ್ಕಂತ. ಎಷ್ಟು ಎತ್ತರ ಬೆಳೀತದೆ ಸರ್? ಅದು 2.5-3 ಇಂಚ್ ತನ ಬೆಳೀತದೆ. 2.5-3 ಇಂಚ್ ಅಷ್ಟು ಹೇಳ್ಬೇಕಂತಂದ್ರೆ ದೊಡ್ಡ ಏನು ವಿಜ್ಞಾನ ಇದ್ರಾಗ. ಕರೋನಾ ಟೈಮ್ನಾಗ ಮಣ್ಣ ದಿನ ಮಾಸಿದ ಟೈಮ್ನಾಗ ನಾವೆಲ್ಲ ನೋಡ್ತಾ ಇದ್ವಿ, ನಾವೇನ್ ಮಾಡ್ತೀವಿ, ಚಿಪ್ ತಗೊಂತಿದ್ವಿ. ಆ ಚಿಪ್ ತಗೊಂಡು ಏನ್ ಮಾಡ್ತಿದ್ವಿ, ಅದ್ರೊಳಗ ಈ ಬೀಜಗಳನ್ನ ಹಾಕಿ ಸ್ವಲ್ಪ ಮಣ್ಣು ಹಾಕ್ತಿದ್ವಿ. ಈ ತೆಂಗಿನಕಾಯಿ ಚಿಪ್ ತಗೊಂಡು ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ನಾವು ಜೋಳದ ಸಸಿಗಳನ್ನ ಸಣ್ಣ ಹುಡುಗರು ಇದ್ದಾಗ ಎಲ್ಲ ಮಾಡ್ತಿದ್ವಿ. ಅದೇ ತಂತ್ರಜ್ಞಾನನೇ ಇಲ್ಲಿ ಏನ್ ಮಾಡಿದಾರ, ಮಣ್ಣು ಇರಲಾರ್ದಂಗನೆ ನೀರಿನ ಮುಖಾಂತರನೇ ಪೋಷಕಾಂಶಗಳನ್ನ ಒದಗಿಸ್ತಾರೆ. ಪೋಷಕಾಂಶ ಖನಿಜಾಂಶಗಳನ್ನ ಒದಗಿಸಿ ಬೆಳೆಯುವಂತ ಹಸಿರು ಮೇವಿಗೆ ಜಲ ಕೃಷಿ ಅಥವಾ ಹೈಡ್ರೋಪೋನಿಕ್ಸ್ ಅಂತ ಕರೀತಾರೆ. ಅನುಕೂಲತೆಗಳು ಏನಂತಂದ್ರೆ, 1-10 ದಿನದಾಗನೆ ಮೇವು ಬರ್ತದೆ. ಎರಡನೇದೇನು, ಆ ಮೆಕ್ಕೆಜೋಳದಾಗ ನಾವು 2 ತಿಂಗಳದಾಗ ಏನ್ ಬೆಳೀತಾ ಇದ್ವಲ್ಲ ಅದಕ್ಕಿಂತ ನ್ಯೂಟ್ರಿಷಿಯಸ್ ಆಗಿ ಅಂದ್ರೆ ಜಾಸ್ತಿ ರುಚಿಕರವಾಗಿ ಪೋಷಕಾಂಶಯುಕ್ತವಾಗಿನೂ ಇರ್ತದೆ. ಮೂರನೇದೇನು, ಅಲ್ಲಿ ಲೇಬರ್ ಪ್ರಾಬ್ಲಮ್ ಜಾಸ್ತಿ, ಕೃಷಿ ಕಾರ್ಮಿಕರ ಸಮಸ್ಯೆ, ಕೀಟಗಳ ಸಮಸ್ಯೆ ಅಂತವನ್ನ ತಪ್ಪಿಸಬಹುದಿಲ್ಲ. ಒಂದು ವಾರದಲ್ಲೇ ಆಗೋದ್ರಿಂದ 8 ದಿನದಾಗನೆ ಬೆಳೆಯೋದ್ರಿಂದ ಯಾವುದು ಇದು ಬರ್ಲಿಕ್ಕೆ ಸಾಧ್ಯನಿಲ್ಲ. ಒಂದು ತಂತ್ರಜ್ಞಾನ ಇದೆ. ಬೆಂಗಳೂರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಗೆ ಹೋಗಿದ್ವಿ, ಆರೋಗ್ಯ ಸಂಸ್ಥೆ ಅಂತಾನೆ, ಅಲ್ಲಿ ಮೇವಿನ ಬೆಳೆಗಳದನ್ನ ಸಂಶೋಧನಾ ಸಂಸ್ಥೆ ಅಂತಂದು ಅಲ್ಲಿ ಏನ್ ಮಾಡಿದಾರ ಅವರು, ಈ ಪೈಪ್ಗಳನ್ನೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ, ನಾವು ಬೇಡ, ನಾವು ಏನು ಈ ಕಟಿಕೆಗಳು ಇರ್ತಾವ ಆ ಕಟಿಕೆಲಿಂದನೆ ನಾವು ಮಾಡಿಕೊಂತಂದ್ರೆ 5,000-6,000 ರೂಪಾಯಿದಾಗನೆ ನಾವು ತಯಾರು ಮಾಡ್ಕೋಬಹುದು. ನಾವು ಕಟಿಕೆಲಿಂದ ಮಾಡಿಕೊಂಡು ಸುತ್ತ ಗೋಣಚೀಲಗಳನ್ನು ಕಟ್ಟಿ ನಾವು ನೀರಿನ ಚಿಮುಕ್ಸಂತ ನಾವೇ ಹೋಗೋದು. ಪ್ರತಿಯೊಂದು 1/2 ಗಂಟೆಗೊಮ್ಮೆ ತಾಸಿಗೊಮ್ಮೆ ಏನು ಅದಕ್ಕೆ ಮುತ್ತಿಗೆ ಮುಖ್ಯ ಉದ್ದೇಶ ಅಂತಂದ್ರೆ ಒಂದು ಟೆಂಪರೇಚರ್ ಏನಿರುತ್ತಲ್ಲ, ಮಾಯಿಸ್ಟ್ ಕಂಡೀಷನ್ ಅಂದ್ರೆ ತೇವಾಂಶ ಇರೋದ್ರಿಂದನೆ ಅದು ಗ್ರೋತ್ ಆಗುತ್ತೆ. ಅದೇ ಮುಖ್ಯ ಉದ್ದೇಶ ಅಂತಂದ್ರೆ ಇದು ನಮ್ಮ ರೈತರು ಯಾರಾದ್ರೂ ಮಾಡ್ತಾ ಇದ್ರೆ ಮೈ ಮಾಡ್ತಾ ಇದ್ದಾರೆ. ಗುಲ್ಬರ್ಗ ತಾಲೂಕಿನಲ್ಲಿ ಪ್ರಗತಿಪರ ರೈತರ ಯಾರಪ್ಪ ಅಂದ್ರೆ ಆಳ ಸುಲ್ತಾನ್ಪುರದಾಗ ಶಾನವಸಪ್ಪ ಪಡ್ಲೆ ಅಂತಿದ್ದಾರೆ, ಅವರೊಬ್ಬರು ಮಾಡ್ತಾ ಇದ್ದಾರೆ. ಮತ್ತೆ ಆಮೇಲೆ ಅಫಜಲ್ಪುರ ತಾಲೂಕಿನಾಗ ಶಾಂತಪ್ಪ ಅಂತಿದ್ದಾರೆ, ಅವರು ಕೂಡ ಇದನ್ನ ಚಿಂಚೋಳಿ ಬಿ ಅಂತ ಬರ್ತದೆ, ಅವ್ರನ್ನು ಮಾಡ್ತಾ ಇದ್ದಾರೆ. ಸ್ಲೋಲಿ ಆಗಿ ಕಾಲಕ್ರಮೇಣ ಪ್ರಚಾರ ಆಗ್ತಾ ಇದೆ. ಅವ್ರ ಅನುಭವ ಏನದ ಇದು ಉಪಯೋಗ ಆಗ್ತದಂತ? ಈಗ ಶಾಮಸಪ್ಪಟ್ಲಿ ಹೇಳಿದ್ನಲ್ಲ, ಅವರೇ ಕಂಡು ಹಿಡಿದಿದ್ದು. ನಾನು ಹೈಡ್ರೋಪೋನಿಕ್ಸ್ ಘಟಕನ್ನ ಕೊಡಿಸಿದ್ವಿ, ಇದು ಮಾಡಿದ್ರು ನೋಡಿದ್ರು ಸರ್, ಇದು ಹಿಂಗಾದ್ರೂ ಕೆಲಸ ಆಗಂಗಲ್ಲ, ರೈತರಿಗೆ ಸೋಲಾರ್ ನಿಂದ ಹೈಡ್ರೋಪೋನಿಕ್ಸ್ ತಯಾರಿಸಬೇಕು ಅಂತಂದ್ ಅವ್ರು ಮತ್ತೆ ಎಸಿ ಮೋಟರ್ ನ ಡಿಸಿ ಮೋಟರ್ ಕನ್ವರ್ಟ್ ಮಾಡಿ ತಾವೇ ಕಂಡು ಹಿಡಿದ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಉತ್ಸುಕತೆ ಬಂದ ಸಲಕ ತಾವೇ ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿದ್ರು, ಸೋಲಾರ್ ನಿಂದ ಹೈಡ್ರೋಪೋನಿಕ್ಸ್ ತಯಾರಿಸಿದ್ರೆ ಹೆಂಗ ಅಂತಂದ್ರೆ, ಒಟ್ಟಾರೆ ಒಂದು ಜಲ ಕೃಷಿಯನ್ನು ಉಪಯೋಗ ಮಾಡಿಕೊಂಡು ಹೈನುಗಾರಿಕೆಯೊಳಗೆ ಹಸಿರು ಮೇವನ್ನ ನಿರಂತರವಾಗಿ ನಾವು ಪಡೆಯುವಂತ ಒಂದು ಪದ್ಧತಿ ಅದಂದಂಗಾಯ್ತು ಸರ್. ಇನ್ನೊಂದ್ರೆ ನೀವು ಪಾಲಿಥಿನ್ ಚೀಲದೊಳಗೆ ಕಡಿಮೆ ಖರ್ಚಿನೊಳಗೆ ರಸಮೇವ ತಯಾರು ಮಾಡ್ಕೊಳ್ಬಹುದು. ಈ ಮೊದಲು ರಸಮೇವ ಅಂತ ಏನಂತ ತಿಳ್ಕೊಬೇಕು ನಾವು. ಈಗ ಹೇಳೋದನ್ಗ ನಾವು ಹಸಿರು ಮೇವನ್ನ ಪಡ್ಕೊಂತಿರ್ತೀವಿ, ಯಾಕಂದ್ರೆ ನಮ್ಮ ಮೇವ್ ಹೊಲದಾಗ ಬಿತ್ತಿದ್ರನಾಯ್ತು, ಇಲ್ಲಪ್ಪ ಅಂದ್ರೆ ಈ ನಮ್ಮ ಹೈಡ್ರೋಪೋನಿಕ್ಸ್ ನಾಗ ಆಯ್ತು. ನಾವು ಕಬ್ಬು ಬೆಳೆದಾಗ ರಾಶಿ ಮಾಡುವಾಗ ಸಾಕಷ್ಟು ಸಿಗ್ತದೆ, ಸಾಕಷ್ಟು ಆಗಿ ಬೆಳೆದಿರ್ತದೆ, ಅದನ್ನ ಕಟ್ ಮಾಡಿ ಹಾಕ್ತಿರ್ತೀವಿ. ಆದ್ರೆ ಎಲ್ಲಾ ರೈತರು ಕೂಲಿ ಕಾರ್ಮಿಕರ ಈಗ ಲೇವಲ್ ಈಗ ನಾವು ಎಲ್ಲಿ ಹೊಲ ಇರಲಾರ್ದಂತ ರೈತರಾಯ್ತು, ಇಲ್ಲ ಅಂತಂದ್ರೆ ಸಣ್ಣ ರೈತರ ಅಥವಾ ಮಧ್ಯಮ ರೈತರ ಅಂತ ಆಯ್ತು, ಇಲ್ಲ ಅಂತಂದ್ರೆ ಈ ಮೇವಿನ ಸಮಸ್ಯೆ ಇರುವಂತ ರೈತರು, ಈ ಬರಗಾಲದಲ್ಲಿ ಆಯ್ತು, ಬೇಸಿಗೆ ಕಾಲದಲ್ಲಿ ಆಯ್ತು, ಹಸಿರು ಮೇವಿನ ಸಮಸ್ಯೆ ಉಂಟಾಗೇ ಇರ್ತದೆ. ಇದು ಯಾಕಂದ್ರೆ ಬಿಸಿಲು ಜಾಸ್ತಿ ಇರುವಂತಹ ಪ್ರದೇಶ ಇರೋದ್ರಿಂದ ನಾವೇನ್ ಮಾಡಬೇಕಾಗತ್ತಂದ್ರೆ ಹಸಿರು ಮೇವನ್ನ ಸಂರಕ್ಷಣೆ ಮಾಡಬೇಕಾಗ್ತದೆ. ಯಾವ ರೀತಿ ಸಂರಕ್ಷಣೆ ಮಾಡಬೇಕಾಗತ್ತಂತಂದ್ರೆ ಈಗ ಉದಾಹರಣೆಗಳು ಅಂದ್ರೆ ಮೆಕ್ಕೆಜೋಳ. ಮೆಕ್ಕೆಜೋಳ ಅಂದ್ರೆ ನಾ ತೆನೆ ಬಿಡಕ್ ಬಿಡಬಾರ್ದ, ತೆನೆದಲ್ಲೇನೆ ಹಾಲು ಇರ್ತದೆ, ಹಾಲುಗಳಿರುವಂತದಲ್ಲಿ ಅವಾಗ ಮೇವು ಕತ್ತರಿಸುವಂತರ ಮುಖಾಂತರ ಸರಿಯಾಗಿ ಸಣ್ಣ ಸಣ್ಣ ಸಣ್ಣ ಪೀಸ್ ಕತ್ತರಿಸಿ ಒಂದರಿಂದ ಎರಡು ಅಂಗಲ್ ಅಂತ ಕರಿತಿರ್ತೀವಿ, ಅಂದ್ರೆ ಸೆಂಟಿಮೀಟರ್ನಾಗ ಪೂರ್ತಿ ಸಣ್ಣ ಸಣ್ಣ ಕತ್ತರಿಸಿ ಏನ್ ಮಾಡಬೇಕು ಅದ್ರನ್ನ ಮೊದಲೇನ್ ಮಾಡ್ತಿದ್ವಿ ನಾವು ಗಾಳಿ ಹಡದಾಗೆ ಅದನ್ನ ತುಂಬಿಡಬೇಕ, ತುಂಬಿ ಮ್ಯಾಲ ರಾಡಿಲಿ ರಾಡಿ ಒತ್ತಿ ಮಾಡಬೇಕ, ಮುಚ್ಚಿಡ್ತದೆ ಅದು. ಇಪ್ಪತ್ತೊಂದು ದಿನ ಆದ್ಮೇಲೆ ಅವಾಗ ತೆಗಿಬೇಕು, ತೆಗೆದು ಅವ್ನು ತಿನಿಸ್ ಅಂತ ಹೋಗ್ತಿದ್ವಿ. ಇಪ್ಪತ್ತೊಂದು ದಿನ ಆದ್ಮೇಲೆ ಏನಾಗಿರ್ತದೆ, ಒಳಗಡೆ ಕುದ್ದು ಕುದ್ದು ಕುದ್ದು ಗಾಳಿ ಆಡ್ಲಾರ್ದಂಗಿದ್ರೆ ಹಸಿರು ಬಣ್ಣದನ್ನು ಬಂಗಾರದ ಹಳದಿ ಬಣ್ಣ ಆಗಿರ್ತದೆ, ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ರಾಸಾಯನಿಕ ಕ್ರಿಯೆದಿಂದ. ಆಮೇಲೆ ಇನ್ನೊಂದು ಏನಾಗಿರ್ತ, ಮಾವಿನ ಹಣ್ಣಿನ ವಾಸನೆ ಬರ್ತಾ ಇರ್ತದೆ, ಅದೇ ಕೊಳತೋಗಿತ್ತ ಬಂದ ಏನಾಗುತ್ತ, ಕೊಳತ ಮಾವಿನ ಹಣ್ಣಿನ ವಾಸನೆ ಟೈಪ್ ಬರ್ತಿರ್ತದ, ಆಮೇಲೆ ಬೂಜು ಕಟ್ಟಿಬಿಟ್ಟಿರ್ತದೆ ಅಂದ್ರೆ ಬ್ರೌನ್ ಕಲರ್ ಬಂದಾಗಿರ್ತದೆ. ಈಗ ರೀತಿಯಾಗಿ ಇದಕ್ಕೆ ನಾವು ರಸಮೇ ಅಂತ ಕರಿತೀವಿ. ಅಂದ್ರೆ ಮೊದಲೇನೆ ಕಾಸ್ಟ್ ಇತ್ತು ಜಾಸ್ತಿ, ಅಂದ್ರೆ ಖರ್ಚು ಜಾಸ್ತಿ ಮಾಡಬೇಕಾಯ್ತು. ಯಾವ ರೀತಿ ಮಾಡ್ತದ್ರೆ ಅದನ್ನ ಗುಂಡಿ ತೋಡಬೇಕು, ಅದಕ್ಕೆಲ್ಲ ಸುತ್ತ ಸಿಮೆಂಟ್ ಹಚ್ಚಬೇಕು, ಅದರಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರಲ್ಲಿ ಒತ್ತಿ ಒತ್ತಿ ತುಳಿದು ಇದು ಮಾಡಬೇಕಾಗ್ತದೆ. ವನ್ಯ ವಿಧಾನ ಎರಡನೇದು, ಇದು ಭೂಮಿಯ ಕೆಳಗಡೆ ಮಾಡುವ ಒಂದು ರಸಮೇವ ತಯಾರಿ. ಭೂಮಿಯ ಮೇಲ್ಭಾಗದಲ್ಲಿ ಅಂತಂದ್ರೆ ಗೋಪುರಗಳನ್ನು ಕಟ್ಟಿಸೋರು, ಅಲ್ಲಿ ಕಟ್ಟಿಸಿ ಅದರೊಳಗನೆ ತುಂಬಿ ತುಂಬಿ ತುಳ್ಕಂತಾನೆ ಮಾಡಿಕೊಂಡು ಹೋಗೋದು. ಇದು ಒಂದು ಮೈದಾನ. ಈಗ ಇತ್ತೀನ ಚಿತ್ರಗಳಂತ ಪಾಲಿಥಿನ್ ಬ್ಯಾಗ್ ಸಿಗ್ತಾ ಇದಾವ, ಪಾಲಿಥಿನ್ ಬ್ಯಾಗ್ ಮಾರ್ಕೆಟ್ ನಾಗ ಸಿಗ್ತಾ ಇದಾವ, ದೊಡ್ಡ ಸೈಜ್ ಇರ್ತದೆ. ಅದು 1 meter into 1 meter ಇಂಟು 1 meter ಅಂದ್ರೆ ಉದ್ದ ಅಗಲ ಆಳ ಅಷ್ಟು ಸೈಜ್ ಇರ್ತದೆ. ಈ 1 meter into 1 meter into 1 meter ಅಳತೆ ಉದ್ದ ಅಗಲ ಆಳದಾಗ 1 ton ನಾವು ರಸಮೇವನ್ನ ತುಂಬಬಹುದು ನಾವು. ಇದು ಬಹಳ ಮುಖ್ಯ. ಅದು ಎಷ್ಟು ಕಾಸ್ಟ್ ಇದು ಮಾರ್ಕೆಟ್ನೇ ಸಿಗೋದು 650 rupees ₹800 ಸಿಗ್ತದೆ. ಅದರೊಳಗೆ ಇದೇ ರೀತಿ ಸಣ್ಣ ಕಟ್ ಮಾಡಿ ತುಂಬಿಡೋದು. ಹೌದು, ಇದು ಏನಿದಲ್ಲ ಪ್ರಿನ್ಸಿಪಲ್ ಏನಿದೆಲ್ಲ ಮೊದಲನೇದ ನಾನು ಹೇಳಿದ್ನಲ್ಲ, ಪದ್ಧತಿ ಒಂದೇ ಪೂರ್ತಿ ಸಣ್ಣ ಸಣ್ಣ ಹಾಲುಗಳಿರುವಂತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವಂತ ಮೇವಿನ ಬೆಳೆಗಳು ಅದನ್ನು ಬಹಳ ಮುಖ್ಯ ರೀ. ಸಕ್ಕರೆ ಅಂಶ ಯಾವ್ದ್ರ ಜಾಸ್ತಿ ಇರ್ತದೆ, ದಪ್ಪ ಕಾಂಡ ಇರುವಂತ ಮೇವಿನ ಬೆಳೆಗಳು. ಯಾವ್ದು ದಪ್ಪ ಕಾಂಡ? ಮೇವಿನ ಜೋಳ ಆಗಿರ್ಬೋದು, ಮೇವಿನ ಗೋವಿನ ಜೋಳ ಆಗಿರ್ಬೋದು, ಮೆಕ್ಕೆಜೋಳದಾಗಿರ್ಬೋದು, ಇಲ್ಲಪ್ಪ ಹೈಬ್ರಿಡ್ ನೇಪಿರ್ ಹುಲ್ಲು ಆಗಿರ್ಬೋದು, ಮೇವಿನ ಸಜ್ಜೆ ಆಗಿರ್ಬೋದು, ಎಲ್ಲದಕ್ಕಿಂತ ಈ ದಪ್ಪ ಕಾಂಡದ್ರಿಗೆ ಬಹಳ ಸೂಕ್ತ ಆಗಿರ್ಬೋದಂತ ಬೆಳೆ ರಸಮೇವಿಗೆ ಅಂದ್ರೆ ಮೆಕ್ಕೆಜೋಳದ ಬೆಳೆ ಅದು ಬಹಳ ಸೂಕ್ತ. ಅದ್ರಿಗೆ ಯಾಕಂದ್ರೆ ಈ ನಮ್ಮ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ, ಹಿಂಗಾಗಿ ಇಷ್ಟಪಟ್ಟು ತಿಂತಾವ. ಯಾವುದು ನಮ್ಮ ಆಕಳ ಎಮ್ಮೆಗಳಾಯ್ತು, ಕುರಿಗಳಾಯ್ತು, ಆಡುಗಳಾಯ್ತು, ಅದನ್ನು ಬಹಳ ನಾವು ತಗೊಂಡು ನಾವೇನ್ ಮಾಡ್ಬೇಕಾಗತ್ತ, ಈ ಪಾಲಿಥಿನ್ ಬ್ಯಾಗ್ ಅನ್ನ ಖರೀದಿ ಮಾಡಿ ಒಬ್ಬನ ಒತ್ತಿ ಒತ್ತಿ ಒತ್ತಿ ತುಂಬಿಸ್ಬೇಕು. ಅಂದ್ರೆ ಕಟ್ ಮಾಡೋದು ಸಣ್ಣ ಸಣ್ಣ ಪೀಸ್ ಮಾಡಿ ಒಳಗೆ ತುಂಬಿಕೊಂಡು ಹೋಗ್ಬಿಡು. ತುಂಬಿಕೊಂಡು ಹೋಗ್ಬೇಕಾಯ್ತಂದ್ರೆ ಒಂದು ಪದರಕ್ಕೆ ಇನ್ನೊಂದು ಪದರಕ್ಕೆ ಗ್ಯಾಪ್ ಇರಬಾರದು, ಅದು ಬಹಳ ಮುಖ್ಯ. ಅಂದ್ರೆ ಒಂದು ಪದರಕ್ಕೆ ಇನ್ನೊಂದು ಪದರ ಒಳಗಡೆ ಗಾಳಿ ಆಡಿತಪ್ಪ ಅಂತಂದ್ರೆ ಕೊಳತು ಹೋಗುವಂತ ಸಮಸ್ಯೆ ಜಾಸ್ತಿ ಇರ್ತದೆ. ಹಿಂಗಾಗಿ ಒಬ್ಬೊಬ್ಬರನ್ನ ಇಬ್ಬರನ್ನ ಒಳಗಡೆ ಇಳಿಸಿ ತುಳಿಸ್ತಾ ಇರಬೇಕು. ಅಂದ್ರೆ ಚೀಲದೊಳಗೆ ಹೋಗ್ಬೇಕು. ಹೌದು, ಚೀಲದೊಳಗೆ ಅದೇನ್ ಚೀಲದೊಳಗೆ ಅಂತಂದ್ರೆ ನೀವು ಅಲ್ಲಿ ಎದುರಿಗೆ ಕಾಣ್ತಾ ಇರ್ತೀರಿ, ಅದೇನ್ ಪೂರ್ತಿ ಒಳಗಡೆ ಹೋಗಿ ಅದೇನ್ ದೊಡ್ಡದಂಗ ಸಣ್ಣದೇ ಇರ್ತದ ಅದು, ತುಳಿತಾ ಇರ್ಬೇಕದ. ಆಮೇಲೆ ತುಳಿಯುವಂತ ಸಂದರ್ಭದಲ್ಲಿ 1 ton ಹಸಿರು ಮೇವಿಗೆ ತುಳಿಯುವಂತ ಸಂದರ್ಭದಲ್ಲಿ ಅಸಮೇವ ತಯಾರಿ ಮಾಡಿಸಲಾಗಿ 2 kg ಬೆಲ್ಲ, 1 kg ಉಪ್ಪು, ಅದು ಒಂದು 1/2 bucket ನೀರಿಗೆ ಮಿಶ್ರಣ ಮಾಡಿ ದ್ರಾವಣ ತಯಾರು ಮಾಡಬೇಕು. ದ್ರಾವಣ ಮಾಡಿ ತಯಾರು ಮಾಡಿ ಅದಕ್ಕೆ ಚಿಮುಕಿಸ್ತಾ ಇರ್ಬೇಕು. ನಾವು ಹಂಗೆ ತುಳಿತಾ ಹೋಗ್ಬೇಕು, ಚಿಮುಕಿಸ್ತಾ ಹೋಗ್ಬೇಕು. ಜಾಸ್ತಿ ರಾಡಿ ಮಾಡಕ್ ಹೋಗ್ಬಾರ್ದು, ನಾವು ಸ್ವಲ್ಪ ಚಿಮುಕಿಸ್ತಾ ಇರ್ಬೇಕು. ಅದ ಏನಪ್ಪಾ ಅಂದ್ರೆ ಬೆಲ್ಲ ಇದ್ರಂತ ಈ ಟೇಸ್ಟ್ ಜಾಸ್ತಿ ಆಗುತ್ತೆ ಯಾವಾಗ ರಸಮೇವ ತಯಾರು ಮಾಡಿದಾಗ. ಮತ್ತೆ ಒಂದು ರಾಸಾಯನಿಕ ಕ್ರಿಯೆ ಆಗೋದಕ್ಕೆ ಒಳಗಡೆ ರಾಸಾಯನಿಕ ಕ್ರಿಯೆ ಆಗಕ್ಕೂ ಒಂದು ಸಹಾಯನೂ ಮಾಡ್ತದೆ. ಈ ರೀತಿಯಾಗಿ ನಾವು ಒಂದು ಬೆಲ್ಲ ಉಪ್ಪಿನ ದ್ರಾವಣವನ್ನು ಮಾಡುವಂತ ಸಂದರ್ಭ ರಸಮೆ ಮಾಡುವಂತ ಸಂದರ್ಭ ಚಿಮುಕಿಸ್ತಾ ಇರ್ಬೇಕು ನಾವು. ಈ ರೀತಿ ಮಾಡಿದ್ರೆ 21 ದಿನ ಆದ್ಮೇಲೆ ಪದ್ಧತಿ ಮಾತ್ರ ಸೇಮ್. ಅಂದ್ರೆ ಇದು ತುಂಬಿ ಮೇಲೆ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಒಳಗಡೆ ಒಂದು ಪ್ಲಾಸ್ಟಿಕ್ ಇರ್ತದ, ಮೇಲ್ಗಡೆ ಪಾಲಿಥಿನ್ ಬ್ಯಾಗ್ ಇರ್ತದ, ಆ ಒಳಗಡೆ ಪ್ಲಾಸ್ಟಿಕ್ ಇರ್ತಲ್ಲ ಆ ಪ್ಲಾಸ್ಟಿಕ್ ಅನ್ನ ಸರಿಯಾಗಿ ಒಳಗಡೆ ಟೈಟ್ ಮಾಡಬೇಕು. ಆಮೇಲೆ ಮೇಲ್ಗಡೆ ಒಂದು ಕೋಟ್ ಇರ್ತದ, ಅದ್ರನ್ನ ಒಳಗೆ ಟೈಟ್ ಮಾಡಿ ಗಾಳಿ ಆಡಂತ ಹಾಕೋಬಾರ್ದಲ್ಲಿ. ಅದ್ರ ಮೇಲೆ ದೊಡ್ಡ ಕಲ್ಲಾಯ್ತು, ಈ ಕೊಳ್ಡ ಆಯ್ತು, ಕಟಿಗೆಗಳನ್ನ ಆಯ್ತು, ಅವನ್ ಇಟ್ಟು 21 ದಿನ ನಾವು ನೋಡಕ್ ಹೋಗ್ಬಾರ್ದು, ಸುಳದಾಡಕ್ ಹೋಗ್ಬಾರ್ದಲ್ಲಿ. 22-23 ದಿನ ಆದ್ಮೇಲೆ ನಾವು ತೆಗೆದು ಅದು ಅವಾಗಲೇ ನಮಗ ಕೆಟ್ಟೋಗಿತ್ತಪ್ಪ ಅಂದ್ರೆ ಬಂಗಾರದ ಇದು ಬಂದ್ಬಿಟ್ಟಿರ್ತದೆ, ಕೊಳತದ ಬೂಸು ಪಟ್ಟು ಕೊಟ್ಟುಬಿಟ್ಟಿರ್ತದೆ. ನಾವು ಏನೇ ಮಾಡಿದ್ರೆ ಅಲ್ಲಿ ಒಂದು 5% ಅಂದ್ರೆ 100-107 kg ಸೈಡ್ಗೆ ವೇಸ್ಟ್ ಆಗಿರ್ತದೆ. ಬಟ್ ಎಲ್ಲವನ್ನು ವೇಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ, ತೆಗೆದು ಬಿಡೋದು, ವೇಸ್ಟ್ ಆಗಿರೋದು ತೆಗೆದು ಡೈಲಿ ನಾವು ದನಗಳು ತಿನ್ಸಂತ ಹೋಗ್ಬೇಕು. ಅಂದ್ರೆ ಒಂದ್ಸಲ ತೆಗಿಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು 1 ವರ್ಷದನ ನಾವು ಉಪಯೋಗ ಮಾಡಬಹುದು? ಒಂದು ಬಾರಿ ನಾವು ತೆಗೆದ್ರ ಮೇಲೆ 1 ವರ್ಷದ ನಾವು ಇದೇ ರೀತಿ ಹಾಕ್ಯಂತ ಹೋಗ್ಬೋದು. ಎಷ್ಟು ಪ್ರಮಾಣದ ನಾವು ತಯಾರು ಮಾಡಿವಂತಂದು ಮುಂಜಾನೆ ರಾತ್ರಿತನ ಅದೇ ಮೇವು ಹಾಕಂಗಿಲ್ಲ, ಬೇರೆ ಮೇವಿನ ಜೊತೆಗೆ ಬೇರೆ ಮೇವಿನ ಜೊತೆಗೆ ಇದೊಂದು ಒಂದು ದಿನಕ್ಕೆ ಒಂದು ಆಕಳ ಎಮ್ಮೆ ಎಷ್ಟು ತಿಂತಾವ? 25-30 kg ಮೇವು ತಿಂತಿರ್ತಾವ. ಇವೊಂದು 5 kg ಕೊಟ್ಟು ಇದನ್ನೊಂದು 7 kg 7-8 kg ಕೊಡಬೇಕು. ಇದನ್ನ ಕುರಿ ಆಡುಗಳಿಗಾದ್ರೆ ಬೇರೆ ಮೇವಿನ ಜೊತೆಗೆ 1/2 kg 1 kg ಕೊಡಬೇಕು. ಇದು ಬಹಳ ಮುಖ್ಯ. ನಾವು ಮನೆಗೆ ತಯಾರು ಮಾಡಿವಿ, ಬಹಳ ಕಷ್ಟಪಟ್ಟು ಮಾಡಿವಿ, ಅಂತ ಅಂದ್ ಮುಂಜಾನೆಯಿಂದ ರಾತ್ರಿ ತನ್ನ ನಿದ್ದೆ ಹಾಕಿದ್ರಿಗಿನ ಹೊಟ್ಟೆ ಒಬ್ಬಕ್ ಸ್ಟಾರ್ಟ್ ಮಾಡ್ತದ. ಇದೇನು ಮೂಲ ಅಂತಂದ್ರೆ, ಒಂದು ನಾವು ಬೇಸಿಗೆ ಕಾಲದಲ್ಲಿ ಹಸಿರು ಮೇವನ್ನು ಕೊರತೆ ಇರೋದ್ರಿಂದ ನೀಗಿಸೋ ಸಲುವಾಗಿ ಒಂದು ತಂತ್ರಜ್ಞಾನ ಇದು. ಆಮೇಲೆ ಕಡಿಮೆ ಖರ್ಚಿನ ಪಾಲಿಥಿನ್ ಬ್ಯಾಗ್ ಮಾಡೋದ್ರಿಂದ ಒಂದು ಸರಳ ವಿಧಾನ. ಮೂರನೇ ದಿನ ಅಂತ ಈ ಪಾಲಿಥಿನ್ ಬ್ಯಾಗ್ ಪರ್ಮನೆಂಟ್ ಏನಲ್ಲ, ಅದು ಎರಡೋ ಅಥವಾ ಮೂರು ಬಾರಿ ನಾವು ರಸಮೇವ ತಯಾರು ಮಾಡಿದ್ರೆ ಆ ಪಾಲಿಥಿನ್ ಬ್ಯಾಗ್ ಅರ್ಧ ಹೋಗುತ್ತೆ, ಮತ್ತೆ ಹೊಸ ತಗೋಬೇಕ. ಅಂದ್ರೆ ಏನಂತಾರೆ, 650 ರೂಪಾಯಿಂದ 800 ರೂಪಾಯಿ ಕಡಿಮೆ ರೇಟ್ ನಾಗ ನಾವು ಸಿಗೋದ್ರಲ್ಲಿಂದ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದು ಅಂತ ನಾ ರೈತರಿಗೆ ಕೋರಿಕೊಳ್ಳೋದು. ಚಲೋತ್ನಾಗಿ ಅದು ನಾವು ಕಾಳಜಿ ಮಾಡಿ ಅದು ತುಂಬಿ ಇಟ್ಟು ಬಿಡ್ಬೇಕು. ಅದು ಕಟ್ ಆಗ್ಬಾರ್ದು, ಇದು ಕಟ್ ಆಗ್ಬಾರ್ದು. ಮಂಜುನಾಥರೆ, ಈ ಒಂದು ಪಶುಪಾಲನೆ ಒಳಗೆ ಮೇವೆ ಬಹಳ ಮುಖ್ಯ. ಹೌದು, ಯಾಕಂದ್ರೆ ನಾವು ಮೇವು ಎಷ್ಟು ಕೊಡ್ತೀವಿ ಆಕಳಿಗೆ ಎಮ್ಮೆಗೆ, ನಾವು ಅಷ್ಟು ಹೈನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೇವಿನ ಬ್ಯಾಂಕ್ ಸ್ಥಾಪನೆ ಮಾಡೋದು ಬಹಳ ಮುಖ್ಯ ಅಂತಾರೆ, ಇದು ಯಾರು ಮಾಡಬೇಕು, ಹೆಂಗ್ ಮಾಡಬೇಕು? ಹೌದು, ಇದು ಮೇವಿನ ಬ್ಯಾಂಕ್ ಅಂತ ಕೇಳಿದ ತಕ್ಷಣ ಮೊದಲು ಬ್ಯಾಂಕಿಂದ ನೆನಪಾಗುತ್ತೆ ನಮ್ದು, ಈ ಹಣಕಾಸು ನಾವ್ ಏನು ವ್ಯವಹಾರ ಮಾಡ್ತಿರ್ತೇವೆ ಅದನ್ನ. ಇದು ಒಂದು ನಮೂನೆ ಬ್ಯಾಂಕನೆ. ಏನಿದು ಬ್ಯಾಂಕ್ ನಾವು ನೋಡ್ತಾ ಇದೀವಿ ನಮ್ ಗುಲ್ಬರ್ಗಾದಲ್ಲಿ, ಆಕಳ ಎಮ್ಮೆ ತಂದ ಮೇಲೆ ಮೇವು ಯಾವ್ದು ಬೆಳಿಬೇಕ್ರಿ ಅಂತ ನಮ್ಮಲ್ಲಿ ಬರ್ತಾ ಇರ್ತಾರೆ. ಅದು ಬಹಳ ತಪ್ಪು. ನೀವು ಆಕಳ ಎಮ್ಮೆ ತರೋದಕ್ಕಿಂತ 3 ತಿಂಗಳ ಮೊದಲನೆ ತಯಾರಿ ಮಾಡ್ಕೋ, ನೀವು ಮೇವು ಬೆಳಿಬೇಕಾಗ್ತದೆ ತಮ್ಮ ಹೊಲದಾಗ. ಏನು ಮೇವು ಬೆಳಿಬೇಕು? ನಾವು ಏನ್ ಮಾಡ್ತಾರೆ ರೈತರು, ತಮ್ಮದು ಜವರಿ ಆಕಳಗಳು ಎಮ್ಮೆಗಳನ್ನ ಸಾಕಿರ್ತಾರಲ್ಲ, ಅವನೇನ್ ಮಾಡ್ತಾರೆ, ಯಾವ್ದ್ರ ಒಡ್ಡಿನ ಮೇಲೆ ಬೆಳೆದಿರ್ತದೆ, ಯಾರ ಹೊಲದಾಗ ಬೆಳೆದಿರ್ತಲ್ಲ ತಮ್ಮ ಹೊಲದಾಗ ಒಡ್ಡಿನ ಮೇಲೆ ಬೆಳೆದ್ರದನ್ನ ಕಟ್ ಮಾಡ್ಕೊಂಬಂದು ಆಗ್ತಾ ಇರ್ತಾರೆ. ಅದನ್ನ ಹಾಕಿದ್ರೇನ ಅರ್ಧ ಲೀಟರ್ 1 ಲೀಟರ್ ಹಾಲು ಕೊಡ್ತಿರ್ತದೆ, ತಮ್ಮ ಚಾ ಪೂರ್ತಿಗೆ ಅಷ್ಟೇ ಆಗ್ತಿರ್ತದೆ. ಅದು ಹೈನುಗಾರಿಕೆ ಅಲ್ಲ. ಅದು ನೀನು ಹೈನುಗಾರಿಕೆ ಒಂದು 4-5 ಎಮ್ಮೆಗಳು ಕಟ್ಟಿದ್ರೇನ ನೀನು ಒಂದು ರೊಕ್ಕ ಬರ್ತಿರ್ಬೇಕು ನಿನಗೆ. ಅಂದ್ರೆ ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಆ ರೀತಿ ನೀವ್ ಏನ್ ಮಾಡಕ್ ಮೊದಲು ಮೇವು ಬೆಳಕಬೇಕಾಗತ್ತೆ. ನೀವು ಒಂದು ಆಕಳ ಎಮ್ಮೆ ನೀವು ತರ್ತಾ ಇದ್ನಪ್ಪ ಅಂದ್ರೆ 3 ತಿಂಗಳ ಮೊದಲೇ ನಿಮ್ ಹೊಲದಾಗ ಮೇವು ಬೆಳಕಬೇಕು. ಯಾಕಂದ್ರೆ ಒಂದ್ ದಿನಕ್ಕೆ 25-30 ಕೆಜಿ ಮೇವು ತಿಂತಿರ್ತದ. ಅದು ಒಂದು ಆಕಳ ಅಥವಾ ಒಂದ್ ಎಮ್ಮೆ ಆದ್ರೆ ಎಷ್ಟು ಬೇಕು? ಹಾ, ಅದಕ್ಕೆ ಐದು ಆಕಳ ಅಥವಾ 5 ಎಮ್ಮೆ ಸಾಕಿದ್ರೆ 1 ಎಕರೆ ನಾವು ಮೇವು ಬೆಳಿಬೇಕಾಗ್ತದ. ನಾವೇನಾದ್ರೂ ಹಿಂಗ್ 1 ಎಕರೆ ಮೇವು ಬೆಳಂದ್ರೆ ತೊಗರಿ ಬಿಟ್ಟು ನಿಮ್ದೇನ್ ಮಾಡ್ಕೊಂಡ್ ಕುಂದ್ರಿ ತಲೆ ಕೆಟ್ಟದ ನೀವು ಹೇಳ್ತಾರಂತ ಹಂಗ್ ಬೈತಾರ. ಬಟ್ ಅದಕ್ಕೆ ಲಾಭದಾಯಕ ಹೈನುಗಾರಿಕೆ ಆಗ್ಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು? ನೀವು 1 ಎಕರೆ ಮೇವು ಬೆಳ್ಕೊಳ್ಳೇಬೇಕಾಗ್ತದೆ. ಆ 1 ಎಕರೆ ಮೇವಿನ ಬ್ಯಾಂಕ್ ಅಂತ ಹೇಳಿದೆ. ಆ 1 ಎಕರೆ ಮೇವಿನಾಗ ಏನ್ ಹಾಕಿದ್ರಿಗಿನ ನಿನಗ ಹಾಲಿನ ಇಳುವರಿ ಜಾಸ್ತಿ ಆಗತ್ತೆ, ಅದ್ರ ಜೊತೆಗೆ ಕೊಬ್ಬಿನಾಂಶ ಜಾಸ್ತಿ ಆಗತ್ತೆ ಅಂದ್ರೆ ಮೊದಲೇ ಪ್ರಶ್ನೆ. ಏನ್ ಬೆಳ್ಕೋಬೇಕಾಗತ್ತೆ ನಾವು? ಈ ಒಂದು ಹೊಸ ಮೇವಿನ ಬೆಳೆಗಳದನ್ನ ಬೀಜ ಬಂದಾವ. ಈಗ ನಾವು ಜೋಳದಾಗ ನೋಡಿದ್ರಿಗಿನ ಬಹುವಾರ್ಷಿಕ ಮೇವಿನ ಜೋಳ ಅಂತಂದು ಯಾವುದ್ರಾಗ KOFS 29 ಅಥವಾ KOFS 31 ಅಂತಂದು ಒಂದು ಹೊಸ ಬೀಜಗಳು ಬಂದಿದ್ದಾವೆ. ಅಂದ್ರೆ ಒಂದ್ಸಲ ಹಾಕಿದ್ರೆ 3-4 ವರ್ಷ ಬಂದ. ಹೌದು, 3-4 ವರ್ಷ. ಅದು ಬಹಳ ಮುಖ್ಯ. ನೀವು ವರ್ಷ ಬಿತ್ತಿಕೊಂಡು ಕೂತ್ಕೊಂಡ್ರೆ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಅದ, ಹಿಂಗ ಇಂದ್ರಿಂದ ಅವ್ರಿಗೆ ಬಿತ್ತಕ್ಕಾಗದಲ್ಲ. ಅದು ಅಂದ್ರೆ ಕಬ್ಬು ಬಿದ್ದಂಗೆ ಅಂತ ಹೇಳ್ಬೋದು. ಒಂದೇದು ಅದನ್ನ ಎಷ್ಟು ಎಕರೆ ಬಿತ್ತಬೇಕಾಗತ್ತ? 1/2 ಎಕರೆ ಅಷ್ಟೇ ಬಿತ್ತಬೇಕು. ನೀನು ನಾ ಹೇಳಿದೆ ಮೊದಲು 1 ಎಕರೆ ನೀವು ಮಾಡಿರೋ 5 ಅಥವಾ 6 ಎಮ್ಮೆ ಅಂತಂದು ಅಥವಾ ಆಕಳ ಅಂತಂದು ಆ 1 ಎಕರೆದಾಗನೆ ಇದೇನ KOFS 29 ಅಂತ ಹೇಳಿದ್ನಲ್ಲ, ಇದರ ಸಕ್ಕರೆ ಅಂಶ ಜಾಸ್ತಿ ಇರ್ತದ, ಇದು ಹಾಲಿನ ಇಳುವರಿಗಾಗಿ ಜಾಸ್ತಿ ಮಾಡ್ತದ. ಹೀಗಾಗಿ 1/2 ಎಕರೆ ಬೆಳ್ಕೋ. ಇನ್ನ 1/2 ಎಕರೆಗೆ ಅಂದ್ರೆ 1/4 ಅದ್ರಾಗ ಏನ್ ಬೆಳ್ಕೋಬೇಕು? ಹೆಡ್ಜ್ ಲೂಸರ್ನೆ ಅಂತ ಬರ್ತದೆ. ಹೆಡ್ಜ್ ಲೂಸರ್ನೆ ಅದ್ರ ಕನ್ನಡದಾಗ ಏನಂತ ಕುದುರೆ ಮೆ ಅಂತ ಕುದುರೆ ಮೆ ಅಂತ ಇಲ್ಲ ಅಂತಂದ್ರೆ ಸ್ಟೈಲೋಜ ಅಂತ ಅಂತ ಬರ್ತದೆ. ಅದು ಕುರಿ ಆಡುಗಳಿಗೆ ಎತ್ತಿದ ಕೈ. ಇದೊಂದು 1/4 ಎಕರೆ. ಇದನ್ನ ಬೆಳ್ಕೊಂಡ್ರೆ ಏನಾಗುತ್ತೆ? ಇದ್ರ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಇದ್ರಾಗ ಹಾಲಿನಲ್ಲಿರುವಂತ ಕೊಬ್ಬಿನಾಂಶ ಜಾಸ್ತಿ ಮಾಡೋ ಸಲುವಾಗಿ ಇದು ಪೂರಕಿದು. ಆಮೇಲೆ ಇನ್ನೊಂದು 1/2 ಎಕರೆಗೆ ಇನ್ನೊಂದು 1/4 ಎಕರೆ ಇರ್ತದೆ. ಆ 1/4 ಎಕರೆಗೆ ಏನ್ ಬೆಳ್ಕೋಬೇಕಾಗತ್ತ? ಮೆಕ್ಕೆಜೋಳ ಆಯ್ತು, ಅದನ್ನು ಬೆಳ್ಕೋಬೇಕಾದ. ಅಂದ್ರೆ ಎಲ್ಲಾನು ಒಂದೇ ದಿವಸ ಬಿತ್ಬಿಡ್ಬೇಕಾಗ್ತದೆ. ಹೌದು, ಒಂದೇ ದಿವಸ ಬಿತ್ತಬೇಕು, ಇಲ್ಲ ಜೋಳ ಆದ್ರೆ ಬಿತ್ತಬೇಕು. ಮೆಕ್ಕೆಜೋಳ ಜೊತೆಗೆ ಜೋಳ ಆದ್ರೆ ಬಿತ್ತಬೇಕಾಗುತ್ತೆ. ಮೆಕ್ಕೆಜೋಳ ನೀವು ಯೂಸ್ವಲಿ ನಾವೇನ್ ಮಾಡಿದ್ರೆ ಖಾರೀಫ್ ಸೀಸನ್ ಬಿತ್ತಿರ್ತೀವಿ. ಈ ರಬಿ ಸೀಸನ್ ಆಗಂದ್ರೆ ಈಗ ಹಿಂಗಾರಿನಾಗ ಆಯ್ತು, ಬೇಸಿಗೆ ಕಾಲದಾಗ ಸಜ್ಜೆ ಆಯ್ತಲ್ಲಪ್ಪ ಅಂದ್ರೆ ಜೋಳ ಬಿತ್ತಿರ್ತೀವಿ. ಅದನ್ನ ಸ್ವಲ್ಪ ನಾವು ಖಾಲಿ ಇಟ್ಕೋಬೇಕು, ನಮ್ಗ ಅನುಗುಣಕ್ಕೆ ತಕ್ಕಂಗ ನಾವು ಬಿತ್ಕೊಂಡ್ ಹೋಗ್ಬೇಕು ಅದನ್ನ. ಈ ರೀತಿ ಬಿತ್ತರ್ಲಿಂದ ಏನ್ ಲಾಭ ಅಂತ ರೈತರು ಕೇಳ್ತಾರೆ. ಅಂದ್ರೆ ಒಂದ್ ದಿನಕ್ಕೆ ನಾವು 25 ಕೆಜಿ ನಾವು ತಿನ್ನಿಸದಿರ್ತದಲ್ಲ, ಅದ್ರಾಗ ಒಂದು 5-6 ಕೆಜಿ ಆದ್ರೆ ಒಣ ಕಣಿಕೆ ಅಂದ್ರೆ ಜೋಳದ ಕಣಿಕೆ ಆಯ್ತು, ಇಲ್ಲ ಅಂತಂದ್ರೆ ಭತ್ತದ ಹುಲ್ಲ ಆಯ್ತು ಅಂತದಾರ್ದು ತಿನ್ನಿಸ್ಲೇಬೇಕಾಗ್ತದೆ. ಒಂದೇದು ಯಾಕಂದ್ರೆ ಡೈಜೆಷನ್ ಜೀರ್ಣಕ್ರಿಯೆಗೆ ಬೇಕೇ ಆಗುತ್ತದೆ. ಯಾವುದು ಒಣ ಕಣಿಕೆ, ಒಣಗದಂತೂ ಬೇಕೇ ಬೇಕು. 25 ಕೆಜಿ 5 ಕೆಜಿ ಮುಗೀತು, ಇನ್ನ 20 ಕೆಜಿ ಬೇಕಾಗತ್ತೆ. ಆ 20 ಕೆಜಿನ ಹಸಿರು ಮೇವು ಅಂತಂದ್ರೆ ಒಂದೇ ಕೊಡಂಗಿಲ್ಲ, ಬರೀ ಮೆಕ್ಕೆಜೋಳನೇ ಕೊಡಂಗಿಲ್ಲ. ಮೆಕ್ಕೆಜೋಳನೇ ಕೊಡಂಗಿಲ್ಲ, ಹಸಿರು ಮೇವಿನ ಮೆಕ್ಕೆಜೋಳ ಆಯ್ತು, ಹಸಿರು ಮೇವಿನ ಜೋಳ ಆಯ್ತು, ಅದನ್ನೇ ಕೊಡಂಗಿಲ್ಲ. ಅದನ್ನ ಏನ್ ಮಾಡ್ಬೇಕಾಗತ್ತ? 10-12 ಕೆಜಿ ಮೆಕ್ಕೆಜೋಳದ್ದಾಯ್ತು, ಇಲ್ಲ ಅಂತಂದ್ರೆ KOFS 20 ಜೋಳದ್ದಾಯ್ತು, ಅದನ್ನ ಹಸಿರು ಮೇವಿನ ಏನ್ ಮಾಡ್ಬೇಕು? ಮೇವು ಕತ್ತರಿಸಂದ್ರೆ ಸಣ್ಣ ಕತ್ತರಿಸ್ಬೇಕು. ಆಮೇಲೆ ಇನ್ನೊಂದು 5-6 ಕೆಜಿ ಉಳಿದಿರ್ತದ, ಯಾವತ್ ತಗೋಬೇಕು? ಕುದುರೆ ಮೆಂತಿ ಅಥವಾ ಸ್ಟೈಲೋಜ ಅಂತ ಅದನ್ನು ಕತ್ತರಿಸ್ಬೇಕು. ಇವನು ಮೂರನ್ನ ಏನ್ ಮಾಡ್ಬೇಕು ನಾವು? ಒಣ ಜೋಳದ ಕಳಿಕೆ, KOFS 20 ಮಲ್ಟಿಕಟ್ ಫಾಡರ್ ಸರ್ಗಮ್ ಅಂದ್ರೆ ಜೋಳದ್ದು, ಇಲ್ಲ ಒಂದು ಹೆಡ್ಜ್ ಲೂಸರ್ನೆ, ಇವು ಮೂರನ್ನ ಕಟ್ ಮಾಡಿ ಮೇವು ಕತ್ತರಿಸುವ ಯಂತ್ರದಾಗ ಇಡಬೇಕು. ಇಟ್ಟು ಒಣದ ಯಾವುದು KOFS 29 ಯಾವುದು, ಹೆಡ್ಜ್ ಲೂಸರ್ ಅಂತ ಯಾವುದು ಗೊತ್ತಾಗ್ಲಾರ್ದಂಗ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಒಂದು ಜಲ್ಲೆ ಪುಟ್ಟಿದಾಗ ಹಾಕಿ, ಜಲ್ಲೆ ಪುಟ್ಟಿ ಅಂದ್ರೆ ಕೆಬ್ಬಣ ಪುಟ್ಟಿ, ಅದೇ ಜಲ್ಲೆ ಪುಟ್ಟಿದಾಗ ಹಾಕಿ ದನದ ಮುಂದೆ ಇಟ್ಬಿಡ್ಬೇಕು. ಇದ್ರನ್ನ ದಿನಾ ಮುಂಜಾನೆ ಮುಂಜಾನೆ ಮಧ್ಯಾಹ್ನ ರಾತ್ರಿ ಎರಡ್ ಮೂರು ಟೈಮ್ ಮಡ್ಕೆಂತಾನೆ ಹೋಗ್ಬೇಕು. ಹಿಂಗ ಒಂದು 25 kg, ಒಂದೊಂದ್ಸಲ 5-6 kg, ಮುಂಜಾನೆ 1-8 kg, ಮಧ್ಯಾಹ್ನ 1-8 kg ಹಂಗ ಇಡ್ಬೇಕು. ಇದನ್ನಿಟ್ಟಾಗ ಏನಾಗತ್ತ, ಅವಾಗ ಹಾಲಿನಲ್ಲಿರುವಂತ ಇಳುವರಿ ಜಾಸ್ತಿ ಆಗೋದ್ರಿಂದ ಕೊಬ್ಬಿನಾಂಶನೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ರೈತರು ಬರ್ತಾ ಇರ್ತಾರ, ಏನ್ರಿ ಸರ್ ನಾವು ಹಸೆಮೇವನೇ ಆಗ್ತಿರ್ತೀವಿ ಆದ್ರೂ ನಮ್ ಫ್ಯಾಟ್ ಬರ್ತಾ ಇಲ್ಲ, ಹಾಲಿನ ಇಳುವರಿ ಹೆಚ್ಚಾಗಲ್ಲ, ಹಾಲಿನ ಇಳುವರಿ ಜಾಸ್ತಿ ಆಗ್ತಿರ್ತದ, ಬಟ್ ಅದ್ರ ಫ್ಯಾಟ್ ಬರಬೇಕು. ಫ್ಯಾಟ್ ಇಲ್ಲ ಅಂದ್ರೆ ರೇಟ್ ಇಲ್ಲ. ಯಾಕೆ ಫ್ಯಾಟ್ ಬೇಕಂತಂದ್ರೆ ನಾವು ಡೈರಿ ಕೋಆಪರೇಟಿವ್ ಸೊಸೈಟಿಗೆ ಹಾಕಿದ್ವಿ, ಇಲ್ಲೊಬ್ರು ಯಾರ ಬೇರೆ ಮನೆಗೆ ಆಗ್ತಾ ಇರ್ತೀವಿ. ಹಾಲು ಇರ್ತದ ಕರೆ ಗಟ್ಟಿ ಇರಂಗಿಲ್ಲ, ಗಟ್ಟಿ ಇರ್ಲಪ್ಪ ಅಂದ್ರೆ ಅದಕ್ಕೆ ಡಿಮ್ಯಾಂಡ್ ಇಲ್ಲ, ಅದಕ್ಕೆ ಗಟ್ಟಿ ಇರಂಗಿಲ್ಲ, ಗಟ್ಟಿ ಇರ್ಲಪ್ಪ ಅಂದ್ರೆ ರಿಜೆಕ್ಟ್ ಆಗಿಬಿಡ್ತದ, ಅದಕ್ಕೆ ರೇಟನ್ನು ಬರಂಗಿಲ್ಲ. ತನಗ ರೇಟನ್ನು ಬೇಕು, ತನ್ನ ಮಾನನ ಉಳಿಬೇಕು, ಸೊಸೈಟಿದ ಬದುಕಬೇಕಪ್ಪ ಅಂತಂದ್ರೆ ಈ ರೀತಿ ಮೇವಿನ ಬ್ಯಾಂಕ್ ಸ್ಥಾಪನೆ ಮಾಡಿದ್ರೆ ತನಗೆ ಆರ್ಥಿಕವಾಗಿ ಸದೃಢವಾಗ. ಅಂದ್ರೆ ತಮ್ಮ ಸಲ ತಾವು ಮೇವಿನ ಬ್ಯಾಂಕ್ ಮಾಡ್ಕೊಳ್ಳೋದು. ಹೌದು, ಅಂದ್ರೆ ಎಲ್ಲಾ ರೀತಿ ಇರುವಂತ ಮೇವನ್ನ ಬೆಳೆದು ಅವನ್ನ ಕೊಟ್ರೆ ಹಾಲಿನ ಇಳುವರಿ ಜೊತೆ ಕೊಬ್ಬಿನಾಂಶ ಜಾಸ್ತಿ ಆಗತ್ತೆ ಸಲ ಮೇವಿನ ಬ್ಯಾಂಕ್. ಕೊಬ್ಬಿನಾಂಶ ಹೆಚ್ಚಾಯ್ತು ಅಂದ್ರೆ ಹೆಚ್ಚಿನ ರೇಟ್ ಬರುತ್ತೆ. ಇನ್ನೊಂದ್ ಏನಂತಂದ್ರೆ ಈ ಎಮ್ಮೆಗಳದಾಗಾಯ್ತು ಕೊಣಗಳದಾಗಾಯ್ತು ಗಂಟ್ಲು ಬೇನೆ ರೋಗ ಅಂತ ಬಹಳ ಬರ್ತದೆ. ಅದಕ್ಕೆ ಏನ್ ಮಾಡಬೇಕಾಗತ್ತ, ಮಳೆಗಾಲಕ್ಕಿಂತ ಮುಂಚೆನೆ ಆ ಗಂಟ್ಲು ಬೇನೆ ರೋಗದ ಬರುತ್ತೆ, ಲಸಿಕೆ ಹಾಕ್ಸಿಬಿಡ್ಬೇಕು. ಅದನ್ನ ಹಾಕ್ಸಿಬಿಟ್ಟು ಅಂದ್ರೆ ಇವ್ ರೋಗನೇ ಬರಂಗಿಲ್ಲ. ಆಕಳಕ್ಕ ನಿನ್ನ ರೋಗ ಜಾಸ್ತಿ, ಎಮ್ಮೆಗಳದಾಗ ಏನು ರೋಗನೇ ಜಾಸ್ತಿ ಅಂತಂದ್ರೆ ಹಿಂಗ್ ಮಾಡಿ ಒಂದು ಲಾಭದಾಯಕ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮಂಜುಳಾ, ಇನ್ನೊಂದು ಈ ಹೈನುಗಾರಿಕೆ ಒಳಗ ಈ ಅಜೋಲಾ ಉತ್ಪಾದನೆ ಇತ್ತೀಚೆಗೆ ಸಾಕಷ್ಟು ನಾವು ಕೇಳಿದ್ದೇವೆ. ಈ ಅಜೋಲಾ ಉತ್ಪಾದನೆ ಹೆಂಗ್ ಮಾಡಿ ಇದು ಹೈನುಗಾರಿಕೆ ಒಳಗೆ ಉಪಯೋಗ ಮಾಡ್ಕೊಳ್ಬಹುದು ಏನಂತಂದ್ರೆ, ಹೈನುಗಾರಿಕೆದಾಗ ಮೊಟ್ಟ ಮುಖ್ಯವಾದ್ರೆ ನಾನು ಹೇಳಿದೆ ನಿಮ್ಗೆ ಖರ್ಚು ಕಡಿಮೆ ಮಾಡ್ಬೇಕಂತ. ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಏನಂತ, ದಾಣಿ ಮಿಶ್ರಣದ ಖರ್ಚು ಅಂತ ಬರ್ತದೆ. ದಾಣಿ ಮಿಶ್ರಣ ಅಂದ್ರೆ ಏನು, ನಾವು KMF ಡೈರಿಯಾಗ ಆಯ್ತು ಇಲ್ಲ ಅಂತಂದ್ರೆ ನಾವು ಖರೀದಿ ಮಾಡ್ತೀವಿ 50 kg ಪ್ಯಾಕೆಟ್ಗೆ 1500 rupees, ಅದು ಬಹಳ ಕಾಸ್ಟ್ಲಿ ಇರ್ತದೆ. ಅಂದ್ರೆ 30 rupees kg ಬಿದ್ದಂಗ ಆಯ್ತು ನಿಮ್ಗೆ. ಅದಕ್ಕೆ ಅದನ್ನ ಖರ್ಚು ಕಡಿಮೆ ಮಾಡ್ಬೇಕಾಗಿತ್ತು ನಾವು, ಅದನ್ನ ಖರ್ಚು ಮಾಡ್ಬೇಕಂದ್ರೆ ಇದು ಅಜೋಲಾ ಅಂತ ಅನ್ನೋದು ವರದಾನ. ಇದು ಹೆಂಗ್ ಬೆಳಿಬೇಕು ಏನಂತಂದ್ರೆ, ಇದನ್ನ ಹೆಂಗ್ ಬೆಳಿಬೇಕಂತಂದ್ರೆ ನಮ್ ಕೃಷಿ ವಿಜ್ಞಾನ ಕೇಂದ್ರದಾಗ ಆಯ್ತು ಇಲ್ಲ ಅಂತಂದ್ರೆ ಕೆಲವೊಂದು ಪಶು ಸಂಗೋಪನಾ ಸಂಸ್ಥೆಗಳು ಇದಾವಲ್ಲ ಅಲ್ಲಿನೂ ಕೂಡ ಅಜೋಲಾ ದೊರೀತಾ ಐತೆ. ಅದನ್ನ ಏನ್ ಮಾಡ್ಬೇಕು, ಫಸ್ಟ್ ಗೆ ನಾವು ಬೆಳಿಬೇಕಂತಂದ್ರೆ ನಿಮ್ಮನೆ ಸುತ್ತಮುತ್ತಾನೆ ಒಂದು 10 feet ಉದ್ದ, 5 feet ಅಗಲ, 1 feet ಆಳ ಒಂದು ಗುಂಡಿ ತೋಡಿ, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಸಿ, ಅದ್ರ ಮೇಲೆ ಒಂದು 10 kg ಮಣ್ಣು, ಹೊಲದಾಗಿರೋಂತ ಮಣ್ಣು, ಮತ್ತೆ 5 kg ಸಗಣಿ ಗೊಬ್ಬರ ಹಾಕಬೇಕು. ಅದನ್ನ ಅದ್ರ ತುಂಬಾ ನೀರು ತುಂಬಿಸ್ಬೇಕು. 1 kg ಅಜೋಲಾ ತಗೊಂಡ್ಬಂದು ನೀರಿನ ಮೇಲೆ ಬಿಡ್ಬೇಕು. ಏನ್ ಅಜೋಲಾ ಅಂತಂದ್ರೆ ಏನು, ನೀರಿನ ಮೇಲೆ ಬೆಳೆಯುವಂತ ಪಾಚಿ, ಫರ್ನ್ ಜಾತಿಗೆ ಸೇರಿದ ಒಂದು ಸಸ್ಯ ಇದು ಪಾಚಿ. ಪಾಚಿನೇ ಅದೇನು ಕಾಸ್ಟ್ಲಿ ಇರ್ತಾನೆ? ಇಲ್ಲ ಇಲ್ಲ, ನಾವು ಮೊದಲೆಲ್ಲ ಫ್ರೀನೇ ಕೊಡ್ತಾ ಇದ್ವಿ, ರೈತರು ಸರಿಯಾಗಿ ಉಪಯೋಗ ಮಾಡಲಿಲ್ಲ. ಅದನ್ನ ಒಗದು ಬಿಡೋದು, ವೇಸ್ಟ್ ಮಾಡ್ಕೊಳ್ಳೋದು, ಎಲ್ಲಿ ಬೇಕಾದ್ರೆ ಮರ್ತು ಹೋಗೋದು ಮಾಡ್ತಾ ಇದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು 2 kg ವೈರಿ, 3 kg ವೈರಿ, 100 rupees ಕೊಡೋದು, ಕೊಟ್ಟೋಗ್ರಪ್ಪ ಅಂತ ಹೇಳ್ತೀವಿ. ಅಷ್ಟೇ ಉದ್ದೇಶ. ಅಂದ್ರೆ 100 rupees ಕೊಟ್ಟಿದ್ದಕ್ಕೆ ಕಾಳಜಿ ಇರ್ತದೆ, ಬೆಳೆಸ್ತಾರೆ ಬೆಳೆಸ್ತಾರ ಅಂತ. ಅಷ್ಟೇ ಉದ್ದೇಶ. ಆದ್ರೆ ಬೇರೆ ದಿನ ಅಂದ್ರೆ ಎಷ್ಟು ದಿವಸ ಬೆಳೀತಂತ? ಅದನ್ನ ನಾವು ಒಂದು ಬೇರೆ ನೀರಿನ ಮೇಲೆ ಬಿಟ್ಟಿವಪ್ಪ ಅಂದ್ರೆ ಒಂದು ವಾರದೊಳಗನೆ ಆ ಗುಂಡಿ ಏನಿಲ್ಲ, ಹೇಳಿದ್ನಲ್ಲ ಸೈಜ್, ತುಂಬಾ ಬೆಳೀತದೆ. ಒಂದೇ ವಾರದೊಳಗೆ ಏನಿಷ್ಟೆಲ್ಲ ಹೈರಾಣ ಇದ್ರೆ ಸರ್ ಏನ್ ಮಾಡಿ ಇದ್ರಲ್ಲಿಂದ ಏನ್ ಅಮ್ಮಕ್ಕ? ಒಂದು ಮೊದಲೊಂದು 20 ವರ್ಷ ಕೆಳಗೆ ಏನಿತ್ತು, 10-15 ವರ್ಷ ಕೆಳಗೆ ಭತ್ತದ ಹುಲ್ಲಿನ ನಡಬರ್ಕನೆ ಬೆಳೀತಿದ್ರು. ಅದರಿಂದ ಏನು ಸಹಾಯ ಆಯ್ತಿತ್ತು, ವಾತಾವರಣದಲ್ಲಿ ಅಂತ ಸಾರಜನಕನ್ನ ಫಿಕ್ಸೇಷನ್ ಬೆಳೆಸ್ತಾ ಇತ್ತು. ಮತ್ತೆ ಆಮೇಲೆ ರೈತರು ಯೂರಿಯಾ ಹಾಕೋದನ್ನ ಕಡಿಮೆ ಮಾಡ್ತಾ ಇತ್ತು, ಯಾವುದು ಅಜೋಲ್ಲ. ಬಟ್ ಇತ್ತೀಚಿನ ಸಂಶೋಧನೆ ಏನಾಗುತ್ತೆ, ಇದನ್ನ ದನಗ ಎಮ್ಮೆಗಳಿಗೆ ತಿನ್ನಿಸಬಹುದು. ಇಲ್ಲ ಇಲ್ಲ, ಕುರಿ ಆಗಿದೆ. ಏನಿದು ಹೊರಗಡೆ ಮೇಯಿಸೋದಕ್ಕ ಮತ್ತೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕೋದಕ್ಕೆ ವ್ಯತ್ಯಾಸ ಏನಂತಂದ್ರೆ, ತೋಳ ಅಂತವನ್ನ ವನ್ಯ ಪ್ರಾಣಿಗಳು ಏನಿರ್ತಾವಲ್ಲ ಅದನ್ನು ಕೂಡ ತಪ್ಪಿಸಬಹುದು ನಾವು. ಕಳ್ಳರ ಕಾಟ ಅದನ್ನು ಕೂಡ ತಪ್ಪಿಸಬಹುದು ನಾವು. ಎಷ್ಟೆಷ್ಟು ನಾವು ಹೊರಗಡೆ ತಿರುಗಾಡಿಸಂತ ಹೋಗ್ತಿರ್ತೀವಿ ಅಷ್ಟು ದೇಹದ ತೂಕ ಕಡಿಮೆ ಅಂತ ಹೋಗುತ್ತೆ. ಯಾಕಂದ್ರೆ ಎಕ್ಸಸೈಸ್ ಆಗುತ್ತೆ. ನಮಗೇನು ಬೇಕಾಗದ, ಇಲ್ಲಿ ಕೊಬ್ಬಿಸಿದಷ್ಟು ನಿಮ್ಗೆ ರೇಟ್. ಹೌದು, ಆ ಕೊಬ್ಬಿಸಿದ್ರೆ ಯಾವಾಗ ಕೊಬ್ಬಿಸ್ತದ್ದಿ, ನಿಮ್ಮ ಹೊಲದಾಗನೆ ಜಾಸ್ತಿ ತಿರುಗಾಡಿಸೋದು ಮೇಯಿಸೋದು. ಮೇಯಿಸ್ದಂಗೆಲ್ಲ ತೂಕ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಆಗಂದ್ರೆ ನಿಮ್ಗೆ ಹಣ ಬರ್ತದೆ. ಅಂದ್ರೆ ಚಲೋದಾಗಿ ಕೊಬ್ಬಬೇಕದು, ದಷ್ಟಪುಷ್ಟ ಆಗ್ಬೇಕು, ಕೊಬ್ಬಬೇಕದು, ಕಡಿಮೆ ಪ್ಲೇಸ್ ನಾಗನೆ ತಿರುಗಾಡಿಸ್ತದ. ಅದೇ ಒಂದು ಇದಕ್ಕೆ ಕೊಟ್ಟಿಗೆ ಪದ್ಧತಿಗೆ ಒಂದು ವರದಾನ ಇದೆ. ಹೌದಲ್ರಿ? ಅಂದ್ರೆ ಕೊಟ್ಟಿಗೆ ಪದ್ಧತಿ ಅಂತ ಅಂದ ತಕ್ಷಣ ರೈತರು ಹೆಂಗ್ ಕೇಳ್ತಾರ, ಮುಂಜಾನೆ ಆಯ್ತಿರ್ತಾನೆ ಅದ್ರಾಗೆ ಹಾಕಂಬ್ರಿ ಅಂತ ಕೇಳ್ತಾರ. ಇಲ್ಲ, ಮುಂಜಾನೆ ಅಂದ್ರೆ ಆಯ್ತಿರ್ತಾನೆ ಅದ್ರೊಳಗೆ ಹಾಕಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾವು. ಅದಕ್ಕೆ ಬೆಳಗ್ಗೆ ಹೊತ್ತಿನಾಗ, ಮುಂಜಾನೆ ಹೊತ್ತಿನಾಗ, ಸಾಯಂಕಾಲ ಹೊತ್ತಿನಾಗ, ತಂಪು ಪ್ರದೇಶ ಟೈಮ್ ಸಮಯ ಎರಡು ತಾಸು ಮುಂಜಾನೆ ಹೊತ್ತಿನಾಗ ಹೊರಗಡೆ ಬಿಟ್ಟು ಬಿಡೋದಲ್ಲಿ, ಮತ್ತೆ ಸಾಯಂಕಾಲ ಮತ್ತೆ ಹೊರಗಡೆ ಬಿಡೋದು, ಮತ್ತೆ ಬಿಸಿಲಿದ್ದಾಗ ಒಳಗಡೆ ಹಾಕದ. ಸರ್, ಇನ್ನೊಂದು ಈ ಮರಿ ಕೊಬ್ಬಿಸುವಿಕೆ ತಂತ್ರಜ್ಞಾನ ಅದ ಅಂತಾರೆ, ಅದು ಏನಂತಾರೆ? ಈ ಕೊಟ್ಟಿಗೆ ಬದಲು ಕುರಿ ಆಡ ಸಾಕಣದಾಗ ಎರಡು ನಮೂನಿ ಬರ್ತಾವ. ಪ್ರೌಢಾವಸ್ಥೆಗೆ ಬಂದಂತ ಹೆಣ್ಣು ಕುರಿಗಳನ್ನ ಗಂಡು ಕುರಿಗಳನ್ನ ತರದು. ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾವು? 1 ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬರ್ತಾವ. ಅಂತವನ್ ತಗೊಂಡ ಬಂದು ಸಾಕಿ ಸಂಕರಣ ಮಾಡಿ ಸಂವರ್ಧನೆ ಮಾಡಿ ಮರಿಗಳನ್ನು ಬಂದದ್ದನ್ನ ಮಾರಾಟ ಮಾಡ್ಕೊಂತ ಹೋಗೋದು. ಹೆಣ್ಣು ಕುರಿಗಳು ನಿಮ್ಮಲ್ಲಿ ಇಟ್ಕಂತೀರಿ, ಗಂಡು ಕುರಿಗಳನ್ನ ಮಾರಾಟ ಮಾಡ್ಕೊಂತ. ಅದು ಒಂದು ಪದ್ಧತಿ ಅಥವಾ ಕಸುಬು.